ದೇಶಾದ್ಯಂತ ನಾಳೆ ಶಿವರಾತ್ರಿ ಆಚರಣೆ. ಗೋಕರ್ಣ, ಧರ್ಮಸ್ಥಳ ಸೇರಿದಂತೆ ಶಿವ ದೇವಾಲಯಗಳಲ್ಲಿ ವಿಶೇಷ ಪೂಜೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಶುಂಠಿ ಬಿತ್ತನೆಗೂ ಮುನ್ನ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು, ಈ ಕುರಿತಂತೆ ಸಕಲೇಶಪುರ ತಾಲೂಕು ದೋಣಿಗಾಲ್ನಲ್ಲಿರುವ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಹಾಸನ ಜಿಲ್ಲೆಯಲ್ಲಿ ಶುಂಠಿ ಅನ್ನುವಂಥದ್ದು ಒಂದು ಪ್ರಮುಖವಾದಂತಹ ವಾಣಿಜ್ಯ ಬೆಳೆಯಾಗಿದೆ. ಜಿಲ್ಲೆಯ ಬಹುತೇಕ ಎಲ್ಲ ಭಾಗಗಳಲ್ಲಿಯೂ ಕೂಡ ಈ ಶುಂಠಿ ಬೇಸಾಯವನ್ನು ಕೃಷಿಕರು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಶುಂಠಿಯ ಬಿತ್ತನೆಗೆ ಸೂಕ್ತವಾದಂತಹ ಕಾಲ ಅಂತ ಹೇಳಿ ಸಾಕಷ್ಟು ತಯಾರಿಗಳನ್ನು ಮಾಡ್ತಾ ಇದ್ದಾರೆ, ಭೂಮಿ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ, ಶುಂಠಿ ಬಿತ್ತನೆ ಬೀಜಗಳನ್ನು ಆಯ್ಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಶುಂಠಿಯ ಬಿತ್ತನೆ ಬೀಜ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲಿಂದ ಎಲ್ಲ ತಂದು ಅದನ್ನು ಬಿತ್ತನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಶುಂಠಿ ಬಿತ್ತನೆಗೆ ಮುನ್ನ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದರೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಶುಂಠಿ ಬಿತ್ತನೆಗೆ ಮುನ್ನ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು, ಭೂಮಿ ಸಿದ್ಧತೆಯನ್ನು ಹೇಗೆ ಮಾಡಿಕೊಳ್ಬೇಕು, ಯಾವ ತಳಿ ನಮ್ಮ ಭಾಗಕ್ಕೆ ಸೂಕ್ತ, ಬಿತ್ತನೆ ಬೀಜವನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಹೇಗೆ, ಈ ತರಹದ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದ ದೋಣಿಗಾಲ್ನಲ್ಲಿ ಇರುವಂತಹ ಸಾಂಬಾರ ಮಂಡಳಿಯ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಮುಖ್ಯ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರು. ಹರ್ಷ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಶುಂಠಿ ಬೆಳೆ ತುಂಬಾ ಬೇಡಿಕೆಯಲ್ಲಿ ಇರತಕ್ಕಂಥ ಒಂದು ಬೆಳೆ ಈ ಒಂದು ಸಾಲಿನಲ್ಲಿ. ಈ ನಿಟ್ಟಿನಲ್ಲಿ ಈ ವರ್ಷದ ಈ ಶುಂಠಿ ಬೆಳೆಯ ಸ್ಥಿತಿಗತಿ ಮತ್ತೆ ಅದರ ಭವಿಷ್ಯ ಏನ್ ಹೇಳ್ತೀರಾ? 2023-24 ಧಾರಣೆಯನ್ನ ನೋಡಿದ್ರೆ ಬಹುಶಃ ಭತ್ತ ಬೆಳೆಯೋನು ರಾಗಿ ಬೆಳೆಯೋನು ಕೂಡ ನಾನು ಶುಂಠಿ ಬೆಳೆದ್ರೆ ಹೇಗೆ ಅಂತ ಆಲೋಚನೆ ಮಾಡೇ ಮಾಡ್ತಾನೆ. ಹಾಗಾಗಿ ಈ ವರ್ಷ ಬಹಳಷ್ಟು ರೈತರು ನಮಗೆ ಕರ್ನಾಟಕದಲ್ಲಿ ಕನಿಷ್ಠ ಪಕ್ಷ 10-15% ಅಷ್ಟು ವಿಸ್ತೀರ್ಣ ಜಾಸ್ತಿ ಆಗುವಂತ ಲಕ್ಷಣಗಳು ಇದಾವೆ ಸರ್. ಕರ್ನಾಟಕನ ಹೊರತುಪಡಿಸಿದ್ರೆ, ಕರ್ನಾಟಕ ಭಾರತದ ಲೆವೆಲ್ ಅಲ್ಲಿ ನಾವು ಕಂಪೇರ್ ಮಾಡಿದ್ರೆ, ರಾಷ್ಟ್ರೀಯ ಮಟ್ಟದಲ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಹೆಚ್ಚು ಶುಂಠಿ ಬೆಳೆಯುವಂತ ಪ್ರದೇಶ ಬಂದು ಮಧ್ಯಪ್ರದೇಶ. ಅದಾದ ನಂತರ ಕರ್ನಾಟಕ ಬರ್ತದೆ ವಿಸ್ತೀರ್ಣದಲ್ಲಿ, ಎರಡನೇ ಸ್ಥಾನದಲ್ಲಿದೆ. ಉತ್ಪಾದನೆ ಆಲ್ಮೋಸ್ಟ್ ಇಬ್ಬರದು ಸೇಮೇ ಇದೆ, ಅಂತ ಏನು ವ್ಯತ್ಯಾಸ ಇಲ್ಲ. ಆದ್ರೆ ನಮ್ಗೆ ಇಲ್ಲೇನಾಗ್ತದೆ, ಒಂದು ವಿಚಾರ ಮನಗಾಣಬೇಕು. ಶುಂಠಿ ಬೆಳಿಬೇಕು ಅಂದ್ರೆ ನಮ್ಗೆ ಜಾಸ್ತಿ ಕಾರ್ಮಿಕರ ವರ್ಗ ಬೇಕೇ ಬೇಕು. ಹಾಗಾಗಿ ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಯುಪಿ ಈ ಜಾಗಗಳಲ್ಲಿ ಲೇಬರ್ ಕೊರತೆ ಇಲ್ಲ. ಇಲ್ಲಿ ಕೇವಲ 10% ಏರಿಯಾ ಜಾಸ್ತಿ ಆದ್ರೂ ಉತ್ಪಾದನೆ ಮೇಲೆ ದೊಡ್ಡ ಮಟ್ಟದ ವ್ಯತ್ಯಾಸ ಆಗ್ತದೆ. ಹಾಗಾಗಿ ಶುಂಠಿ ಬೆಳೆಯುವಂತ ರೈತರು ಈ ವರ್ಷ ಜಾಣತನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೆಳೆಯುವಂತ ಬೆಳೆನಲ್ಲಿ ಆಗುವಂತ ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋ ಕಡೆ ಗಮನ ಕೊಡಬೇಕು. ಶುಂಠಿ ಬೆಳಿಬೇಡಿ ಅಂತ ನಾವು ಹೇಳಲ್ಲ, ಯಾಕಂದ್ರೆ ಏರಿಯಾ ಜಾಸ್ತಿ ಆಯ್ತು ಅಂದ್ರೆ ಉತ್ಪಾದನೆ ಜಾಸ್ತಿ ಆಗ್ತದೆ, ಅದಾದ ನಂತರ ನಮ್ಗೆ ಮಾರುಕಟ್ಟೆ ದರ ಸ್ಥಿರವಾಗಿರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ನಿಖರವಾಗಿ ಏನು ಹೇಳಕ್ಕಾಗಲ್ಲ. ಹಾಗಾಗಿ ನಾವು ಒಂದು ಉತ್ಪಾದಕತೆ ಕಡೆ ಹೆಚ್ಚು ಗಮನ ಕೊಟ್ಟು ಉತ್ಪಾದಕತೆನ ಹೆಚ್ಚು ಮಾಡಿಕೊಂಡು ಆಗೋ ಖರ್ಚನ್ನ ಕಡಿಮೆ ಮಾಡಿಕೊಂಡಾಗ ನಮ್ಗೆ ಮಾರುಕಟ್ಟೆ ದರ ಕಡಿಮೆ ಆದ್ರೂ ಕೂಡ ನಾವು ಲಾಭದಲ್ಲಿರ್ತೀವಿ. ಈ ವಿಚಾರದಲ್ಲಿ ರೈತರು ಬಹಳ ಮುಂಜಾಗ್ರತೆ ವಹಿಸಬೇಕು. ಇದು ಒಂದು. ಎರಡನೇದು, ಕಳೆದ 2 ವರ್ಷದ ರಫ್ತು ಮತ್ತೆ ಶುಂಠಿ ಎಷ್ಟು ಭಾಗ ಒಣಶುಂಠಿ ಆಗಿದೆ ಇದನ್ನ ಗಮನಿಸಿದ್ರೆ ಈ ವರ್ಷದ ದರ ಅಂತ ವ್ಯತ್ಯಾಸ ಕೂಡ ಆಗೋದಿಲ್ಲ, ತೀರಾ ಪಾತಾಳಕ್ಕೆ ಹೋಗುವಂತ ಯಾವುದೇ ಲಕ್ಷಣಗಳಿಲ್ಲ. ಮೂರನೇದಾಗಿ ನಮ್ಗೇನಾದ್ರೆ ರಫ್ತಿನ ಉತ್ತೇಜನ ಚೆನ್ನಾಗಿ ಬಂತು ಅಂತಂದ್ರೆ ಖಂಡಿತವಾಗಿ ಈ ವರ್ಷ ಕೂಡ ಶುಂಠಿ ಬೆಳೆಗಾರರಿಗೆ ಒಂದು ಸುಗ್ಗಿ. ಆ ಸುಗ್ಗಿ ಚೆನ್ನಾಗಾಗಬೇಕು ಅನ್ನೋದಿತ್ತು ಅಂದ್ರೆ ವರ್ಣನ ಕೃಪೆ ಕೂಡ ಅಷ್ಟೇ ಮುಖ್ಯ. ಈ ಎಲ್ಲ ವಿಷಯಗಳ ಬಗ್ಗೆ ಒಂದು ಸ್ವಲ್ಪ ಮುಂಜಾಗ್ರತಾ ಕ್ರಮಗಳನ್ನ ನಮ್ಮ ಕೃಷಿಕರು ಅನುಸರಿಸಿಕೊಂಡು ಶುಂಠಿಯನ್ನ ಬಿತ್ತನೆ ಮಾಡತಕ್ಕಂಥದ್ದು ಮತ್ತೆ ಬೇಸಾಯ ಮಾಡತಕ್ಕಂಥದ್ದನ್ನ ಮಾಡುವಂಥದ್ದು ಬಹಳ ಸೂಕ್ತ ಅನ್ನುವಂಥದ್ದು. ಇನ್ನು ಈ ತಳಿ ವಿಷಯಕ್ಕೆ ಬಂದ್ರೆ ನಮ್ಮ ಹಾಸನದ ಭಾಗಕ್ಕೆ ಹೊಂದ್ಕೊಳ್ತಕ್ಕಂತಹ ಅಥವಾ ಸೂಕ್ತವಾದಂತಹ ತಳಿ ಯಾವುದು, ಯಾವೆಲ್ಲ ತಳಿಗಳು ಇದ್ದಾವೆ, ಅದರ ಬಗ್ಗೆ ಒಂದಷ್ಟು ಪರಿಚಯ? ಸರ್, ಬಹಳಷ್ಟು ತಳಿಗಳಿದ್ದಾವೆ. ಈಗ ಲೋಕಲ್ ತಳಿಗಳಾಗಿರುವಂತಹ ಮಾರನ್ ಆಗ್ಬೋದು, ಹಿಮಾಚಲ ಆಗಿರ್ಬೋದು, ರಿಯೋಡಿ ಜನರಿ ಆಗಿರ್ಬೋದು, ಅಥವಾ ಸಂಸ್ಥೆಗಳು ಬಿಡುಗಡೆ ಮಾಡಿರುವಂತಹ ರಜತ, ವರದ, ಮತ್ತೆ ಇತ್ತೀಚೆಗೆ ಹೊಸದಾಗಿ ಬಂದಿರುವಂತಹ ವಜ್ರ, ಹೀಗೆ ತಳಿಗಳ ವೈವಿಧ್ಯತೆ ತುಂಬಾ ದೊಡ್ಡ ಮಟ್ಟದಲ್ಲೇ ಇದೆ. ಆದರೆ ರೈತರ ಹಿತದೃಷ್ಟಿಯಿಂದ ಉತ್ಪಾದಕತೆನ ಗಮನದಲ್ಲಿಟ್ಕೊಂಡು ನಾವು ನೋಡಿದಾಗ ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಮಡಿಕೇರಿ, ಮೈಸೂರು, ಮಂಡ್ಯ ಈ ಭಾಗಗಳಿಗೆ, ಹಳೆ ಮೈಸೂರು ಭಾಗಗಳಿಗೆ ಗಮನಿಸಿದಾಗ ನಮಗೆ ಇಲ್ಲಿ ರಿಯೋಡಿ ಜನರಿಯೋ ಅನ್ನುವಂತ ಏನು ತಳಿ ಇದೆ ಅದು ತುಂಬಾ ಚೆನ್ನಾಗಿ ಉತ್ಪಾದಕತೆಯನ್ನ ಕೊಡ್ತಾ ಇದೆ. ರಿಗೋಡಿ ಅಂತ ಕರೀತಾರೆ ಅದನ್ನ, ಬಹಳ ಪಾಪ್ಯುಲರ್ ಆಗಿ ರಿಗೋಡಿ ಅಂತ ಕರೀತಾರೆ. ಇದನ್ನ ಬಿಟ್ಟು ನಾನು ರಫ್ತಿನ ಕಡೆ ಕಾನ್ಸಂಟ್ರೇಟ್ ಮಾಡ್ತೀನಿ, ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಮಾಡಿ ಒಬ್ಬ ರಫ್ತುದಾರನ ಜೊತೆ ಕೈ ಜೋಡಿಸ್ತೀನಿ, ರೈತ ಉತ್ಪಾದಕರ ಸಂಘದ ಮುಖಾಂತರ ನಾವು ದೊಡ್ಡ ಮಟ್ಟದ ಕಾರ್ಯಗಳಿಗೆ ಕೈ ಹಾಕ್ತೀವಿ ಅನ್ನೋದಿತ್ತು ಅಂತಂದ್ರೆ ಹಿಮಾಚಲ ತಳಿ ಬಹಳ ಸೂಕ್ತ. ಯಾಕಂದ್ರೆ ಇದು ಎಕ್ಸ್ಪೋರ್ಟ್ಗೆ ಬೇಕಾಗಿರುವಂತ ಶೆಲ್ಫ್ ಲೈಫ್ ಏನಿದೆ, ಅದನ್ನ ಸಾಗಾವಣೆ ಮಾಡಬೇಕಾದ್ರೆ ಅಥವಾ ಗುಣಮಟ್ಟ ಏನಿದೆ ಆ ವಿಚಾರಕ್ಕೆ ಬಂದಾಗ ನಮಗೆ ಹಿಮಾಚಲ ತಳಿ ತುಂಬಾ ಚೆನ್ನಾಗಿದೆ. ಹಿಮಾಚಲ ತಳಿ ನಾವು ಈ ಉತ್ತರ ಕನ್ನಡ ಭಾಗ, ಶಿವಮೊಗ್ಗ ಭಾಗ, ಸಾಗರ ಭಾಗಗಳಿಗೋದ್ರೆ ಹಿಮಾಚಲ ತಳಿ ಬಹಳ ಪಾಪ್ಯುಲರ್ ಅಲ್ಲೆಲ್ಲ, ಬಹಳ ಪ್ರಸಿದ್ಧಿ. ಇಲ್ಲ ನಾನು ಇದನ್ನ ಸುಗಂಧ ದ್ರವ್ಯಗಳಿಗೋಸ್ಕರನೋ ಅಥವಾ ಆಯಿಲ್ ಎಕ್ಸ್ಟ್ರಾಕ್ಷನ್ಗೋಸ್ಕರ ನಾನು ಬಳಸ್ತೀನಿ ಅನ್ನೋದಿತ್ತು ಅಂತಂತಂದ್ರೆ ಅಲ್ಲಿ ನಮಗೆ ರಜತ ಅನ್ನುವಂಥ ತಳಿ ಬಹಳ ಅನುಕೂಲ ಮಾಡಿಕೊಡ್ತದೆ. ಮಿಕ್ಕೆಲ್ಲ ತಳಿಗಳಲ್ಲಿ 1.8-2% ತನಕ ಆಯಿಲ್ ಕಂಟೆಂಟ್ ಇದ್ರೆ ಇದರಲ್ಲಿ ನಮಗೆ 2.5-2.6 ತನಕ ಆಯಿಲ್ ಕಂಟೆಂಟ್ ಬರ್ತದೆ. ಹಾಗಾಗಿ ರಜತ ತಳಿನ ಆಯ್ಕೆ ಮಾಡ್ಕೊಬಹುದು. ಒಟ್ಟಾರೆ ಗಮನಿಸೋದಾಯ್ತು ಅಂದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಉತ್ಪಾದಕತೆ ಲಾಭ ನೋಡೋದಿತ್ತು ಅಂದ್ರೆ ಹಿಮಾಚಲ ಮತ್ತೆ ರಿಗೋಡಿ ಎರಡನ್ನು ನಾವು ಆಯ್ಕೆ ತಗೊಂಬೋದು. ತಾವು ಆರಂಭದಲ್ಲೇ ಹೇಳಿದ್ರಿ ಮುಂದಿನ ಸಾರಿಯ ಧಾರಣೆ ಹೇಗಿರುತ್ತೆ ಏನಿರುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು, ಈ ನಿಟ್ಟಿನಲ್ಲಿ ಈಗ ಹಸಿ ಶುಂಠಿ ಆಗ್ಬೋದು ಅಥವಾ ಹಸಿ ಶುಂಠಿಗೆ ಬೆಲೆ ಬರಲಿಲ್ಲ ಅಂತ ಅಂದ್ರೆ ಅದನ್ನ ಒಣ ಶುಂಠಿಯನ್ನ ಮಾಡಬಹುದು, ನೀವು ಹೇಳಿದಾಗೆ ರಫ್ತುಗೂ ಕೂಡ ಅದನ್ನ ಮಾಡಬಹುದು. ಇದೆಲ್ಲದಕ್ಕೂ ಹೊಂದ್ಕಳ ಅಂತ ತಳಿ ಯಾವ್ದಾದ್ರು ಸೂಚಿಸಿ? ಹಿಮಾಚಲ ಅನುಮಾನನೇ ಬೇಡ, ಹಿಮಾಚಲ. ಹಿಮಾಚಲ ಮಾಡ್ಕೊಂಡ್ರೆ ನೀವು ಹಸಿ ಶುಂಠಿಯನ್ನು ಕೂಡ ಮಾರಾಟ ಮಾಡಬಹುದು, ಒಣಶುಂಠಿಯನ್ನು ಮಾಡಬಹುದು, ಮತ್ತೆ ಹಿಮಾಚಲಕ್ಕೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಅದನ್ನ ರಫ್ತು ಮಾಡ್ಲಿಕ್ಕೂ ಕೂಡ ನಾವು ಬಳಕೆಯನ್ನ ಮಾಡಬಹುದು. ಹಾಗಾಗಿ ಉತ್ಪಾದನೆ ಮತ್ತೆ ಉತ್ಪಾದಕತೆ ಮತ್ತೆ ನಮ್ಮ ಅನುಗುಣಗಳಿಗೂ ಇವೆಲ್ಲಾನ ಗಮನಿಸಿದಾಗ ಹಿಮಾಚಲ ಬಹಳ ಸೂಕ್ತ, ಬಹಳ ಸೂಕ್ತ ಆಗುತ್ತೆ. ಅದನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚು ಒಳ್ಳೆ ಜಾಣತನ ಅಂತ ಹೇಳಿ ನಾವು ಕರಿಬಹುದು. ಇನ್ನು ಈ ಬೀಜದ ಗಡ್ಡೆಯನ್ನ ಹೇಗೆ ಆಯ್ಕೆಯನ್ನ ಮಾಡಿಕೊಳ್ಬೇಕು ಮತ್ತೆ ಆಯ್ಕೆ ಮಾಡಿಕೊಂಡಂತಹ ಗಡ್ಡೆಗಳಿಗೆ ನಾವು ಬೀಜೋಪಚಾರವನ್ನ ಖಂಡಿತವಾಗಿಯೂ ಕೂಡ ಮಾಡಲೇಬೇಕಾಗುತ್ತೆ. ಬೀಜೋಪಚಾರವನ್ನ ಮಾಡದೇ ನಾವು ಶುಂಠಿಯನ್ನ ನಾಟಿ ಮಾಡಲಿಕ್ಕೆ ಬರಲ್ಲ. ಹೇಗೆ ಬೀಜೋಪಚಾರವನ್ನ ಮಾಡತಕ್ಕಂಥದ್ದು ಮತ್ತೆ ಯಾಕೆ ಬೀಜೋಪಚಾರವನ್ನ ಮಾಡಿ? ಸರ್, ಪ್ರಾರಂಭದಲ್ಲಿ ನಾನೊಂದು ಮಾತು ಹೇಳಿದೆ, ಖರ್ಚನ್ನ ಕಮ್ಮಿ ಮಾಡ್ಕೋಬೇಕು ಅಂತ. ಈಗ ಶುಂಠಿನಲ್ಲಿ ಆಗೋ ಖರ್ಚು ವೆಚ್ಚಗಳು ಗಮನಿಸಿದಾಗ ಬೇಸಾಯ ಕ್ರಮದ ಖರ್ಚನ್ನ ನಾವು ನಿಭಾಯಿಸಕ್ ಆಗದೇ ಇಲ್ಲ, ಅದು ಮಾಡಲೇಬೇಕು, ಅದು ಕಮಿಟೆಡ್ ಎಕ್ಸ್ಪೆನ್ಸಸ್. ಆದ್ರೆ ಉತ್ತಮವಾದಂತಹ ಬೀಜಗಳ ಆಯ್ಕೆನಲ್ಲಿ ಒಂದು ಜಾಣತನ ತೋರಿಸಬೇಕು. ಯಾಕಂದ್ರೆ ಶುಂಠಿಗೆ ಮೂರು ರೋಗಗಳು ಬಹಳ ತೀವ್ರವಾಗಿ ಕಾಣ್ತದೆ, ಹಸಿಕೊಳೆ, ಒಣಕೊಳೆ, ಹಸಿರುಕೊಳೆ. ಈ ಮೂರೂ ರೋಗಗಳು ಬೀಜದಿಂದ ಪ್ರಸಾರ ಆಗೋದ್ರಿಂದ ರೋಗ ಮುಕ್ತ ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ಮೊದಲನೇ ಬುದ್ಧಿವಂತಿಕೆ ಆಗಿರುತ್ತೆ. ಹಾಗಾಗಿ ನಾವು ಬೀಜದ ತಾಕನ್ನ ಮುಂಚೆನೆ ಗುರುತಿಟ್ಕೊಂಡು ಯಾವ ಹೊಲದಲ್ಲಿ ಅಥವಾ ಯಾವ ಜಮೀನಿನಲ್ಲಿ ಯಾವ ತಾಕ್ನಲ್ಲಿ ರೋಗದ ಪ್ರಮಾಣ ತೀವ್ರ ಕಡಿಮೆ ಇದೆ, ಗಿಡಗಳ ಬೆಳವಣಿಗೆ ತುಂಬಾ ಆರೋಗ್ಯಕರವಾಗಿದೆ ಅಂತಹ ತಾಕ್ಗಳನ್ನ ಮೊದಲೇ ಗುರುತಿಟ್ಕೊಂಡು ಅಂತಹ ಜಾಗದಿಂದ ನಾವು ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಅತ್ಯವಶ್ಯಕ. ಅದಾದ ನಂತರ ನಾವು ಬೀಜಕ್ಕೆ ಶುಂಠಿನ ಆಯ್ಕೆ ಮಾಡ್ಕೊಬೇಕು ಅಂದ್ರೆ ಬೀಜದ ಶುಂಠಿ ಕನಿಷ್ಠ 8 ತಿಂಗಳು ಕಾಲಾವಧಿ ತುಂಬಿರಬೇಕು. ಮಿನಿಮಮ್ 9-10 ತಿಂಗಳು ಬೀಜಗಳು ಸಿಗ್ತಾ ಇನ್ನೂ ಒಳ್ಳೇದು. ಸಾಮಾನ್ಯವಾಗಿ 9-10 ತಿಂಗಳು ಗೆಡ್ಡೆ ಬೀಜಗಳು ಸಿಕ್ಕಿದ್ರೆ ನಮ್ಗೆ ಶುಂಠಿ ಗೆಡ್ಡೆಗಳು ಕಣ್ಣುಗಳಲ್ಲಿ ಆಗ್ಲೇ ಮೊಳಕೆ ಶುರು ಆಗಿರುತ್ತೆ. ಅಂತ ತಗೊಂಬಂದಾಗ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ. ಎರಡನೇದು, ತಂದ ನಂತರ ಅದನ್ನ ಸ್ವಲ್ಪ ಉಷ್ಣಾಂಶ ಇರುವಂತಹ ಜಾಗದಲ್ಲಿ, ತೇವಾಂಶ ಉಷ್ಣಾಂಶ ಎರಡು ಆರ್ದ್ರತೆ ಇರಬೇಕು ಅಂತ ಇರುವಂತಹ ಜಾಗದಲ್ಲಿ ಇಟ್ಟು ಸಂಸ್ಕರಿಸಿದ ನಂತರ ಅಂದ್ರೆ ಬೀಜೋಪಚಾರ ಅಲ್ಲಿಂದ ಕಿತ್ತ ನಂತರ ಒಮ್ಮೆ ಬೀಜೋಪಚಾರ ಮಾಡ್ಲಿ. ಬೀಜೋಪಚಾರ ಮಾಡೋದು ನಾವು ಶಿಫಾರಸ್ ಮಾಡಿರುವಂತಹ ಶಿಲೀಂದ್ರನಾಶಕವಾದಂತ ಮೆಟಲಾಕ್ಸಿಯಲ್ ಮ್ಯಾಂಕೋಸಾಬ್ ಇರುವಂತಹ ಶಿಲೀಂದ್ರನಾಶಕ ಪ್ರತಿ ಲೀಟರ್ ನೀರಿಗೆ 3 ಗ್ರಾಂನಷ್ಟು, ಅದರ ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ ಅನ್ನುವಂತ ದುಂಡಾನ ನಾಶಕ ಪ್ರತಿ ಲೀಟರ್ ನೀರಿಗೆ 1 ಗ್ರಾಂನಷ್ಟು ಹಾಕಿ ಅರ್ಧ ಗಂಟೆ ಇದನ್ನ ಗೆಡ್ಡೆಗಳನ್ನ ಆ ದ್ರಾವಣದಲ್ಲಿ ಅದ್ದಿಟ್ಟು ನಂತರ ಅದನ್ನ ತೆಗೆದು ನೀರಿನಲ್ಲಿ ಒಣಗಿಸಿ ನಾವು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಬೇಕು. ಈ ರೀತಿ ಶೇಖರಣೆ ಮಾಡಿದ ನಂತರ ನಾವು ಮತ್ತೆ ಬೀಜೋಪಚಾರವನ್ನ ನೆಡ್ಲಿಕ್ಕೂ ಮುಂಚೆ ನಾವೇನು ಗೆಡ್ಡೆಗಳನ್ನ ಕತ್ತರಿಸ್ತೀವಿ ಅವಾಗ ಕೂಡ ಮಾಡಿದ್ರೆ ಒಳ್ಳೇದು. ಆರೋಗ್ಯಯುತವಾದ ಗೆಡ್ಡೆಗಳನ್ನ ಗುರುತಿಸೋದು ಹೇಗಪ್ಪ ಅಂತಂದ್ರೆ, ಗೆಡ್ಡೆಗಳು ಸದೃಢವಾಗಿರಬೇಕು, ಮೈ ಮೇಲೆ ಯಾವುದೇ ರೀತಿ ಸುಕ್ಕುಗಳಿರಬಾರ್ದು, ಮೂರನೇದು ಹೊಳಪಿರಬೇಕು ಮೈ ಮೇಲೆ, ಕಂದು ಬಣ್ಣದ ಮಚ್ಚೆಗಳಿರಬಾರ್ದು, ಮುರಿದು ನೋಡಿದ್ರೆ ಬ್ರೈಟ್ ಯೆಲ್ಲೋ ಕಲರ್ ಇರಬೇಕು, ಹಳದಿ ಬಣ್ಣದಿಂದ ಕೂಡಿರಬೇಕು, ಯಾವುದೇ ರೀತಿ ವಾಸನೆ ಇರಬಾರ್ದು, ಹುಳುಗಳು ಡ್ಯಾಮೇಜ್ ಇರಬಾರ್ದು, ಇವೆಲ್ಲ ಇತ್ತು ಅಂತಂದ್ರೆ ಅಂತ ಶುಂಠಿನ ನೀವು ದಯವಿಟ್ಟು ಆಯ್ಕೆ ಮಾಡಿ. ಬೀಜೋಪಚಾರ 2 ಬಾರಿ ಆಗ್ಲಿ, ಒಂದು ನೀವು ಸಂಸ್ಕರಣೆ ಮಾಡಿ ಶೇಖರಣೆ ಮಾಡಬೇಕಾದಾಗ, ಎರಡನೇದು ನೀವು ಬಿತ್ತನೆ ಮಾಡ್ಲಿಕ್ಕೂ ಮುಂಚೆ. ಈಗೇನ್ ಹೇಳಿದೆ, ಅದೇ ಶಿಲೀಂದ್ರನಾಶಕ ದುಂಡಾಣನಾಶಕ, ಕೀಟದ ಬಾಧೆ ಏನಾದರೂ ಇತ್ತು ಅಂತಂದ್ರೆ ಪ್ರತಿ ಲೀಟರ್ ನೀರಿಗೆ 2-3 ml ಕ್ವಿನಾಲ್ಫಾಸ್ ಅನ್ನು ಕೂಡ ಹಾಕೊಂಡು ನಾವು ಉಪಚಾರ ಮಾಡೋದ್ರಿಂದ ನಮ್ಗೆ ಸಾಮಾನ್ಯವಾಗಿ ಶಲ್ಕ ಕೀಟ ಸಮಸ್ಯೆ ಇದ್ದಾಗ ಮಾತ್ರ ಈ ಪ್ರಾಬ್ಲಮ್ ಬರ್ತದೆ. ಆವಾಗ ನಾವು ಕೀಟನಾಶಕವನ್ನು ಕೂಡ ಒಳಗೆ ಸೇರಿಸಿಕೊಂಡ್ರೆ ಅನುಕೂಲ ಆಗ್ತದೆ. ಹೀಗೆ ನಾವು ಬಿತ್ತನೆ ಬೀಜವನ್ನ ಆಯ್ಕೆಯನ್ನ ಮಾಡಿಕೊಳ್ಬೇಕು ಮತ್ತೆ ಬೀಜೋಪಚಾರವನ್ನ ಮಾಡಬೇಕು ಅನ್ನುವಂಥದ್ದು. ಈ ಬಿತ್ತನೆಗೆ ಸೂಕ್ತವಾದಂತಹ ಕಾಲ ಯಾವುದು ಸರ್? ಲಾಭಾಂಶದ ದೃಷ್ಟಿಯಿಂದ, ಉತ್ತಮವಾದಂತಹ ಇಳುವರಿ ದೃಷ್ಟಿಯಿಂದ ನೋಡೋದಾಯ್ತು ಅಂದ್ರೆ ಫೆಬ್ರವರಿ ಕೊನೆ ವಾರ, ಮಾರ್ಚ್ ಮೊದಲನೇ ವಾರ ಅಥವಾ March 15 ತನಕ ನಮ್ಗೆ ಸೂಕ್ತವಾದ ಸಮಯ. ಆದ್ರೆ ಇಲ್ಲಿ ನಾವು ಡೇಟ್ ಅನ್ನ ಗ್ಯಾರಂಟಿ ಆಗಿ ತಗೊಳ್ಳೋದು ಬೇಡ. ನಾವಿಲ್ಲಿ ಚಳಿ ಯಾವಾಗ ಕಮ್ಮಿ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ಚಳಿ ತುಂಬಾ ಜಾಸ್ತಿ ಇದ್ದಾಗ ನಮ್ಗೆ ಮೊಳಕೆ ಬರೋದು ತಡ ಆಗ್ತದೆ. ಮೊಳಕೆ ಬರೋದು ತಡ ಆಗ್ತದೆ ಅಂತಂದ್ರೆ ನಮ್ಗೆ ಅಲ್ಲಿ ಏನಾಗ್ತದೆ, ನಿರ್ವಹಣೆ ವೆಚ್ಚ ಜಾಸ್ತಿ ಆಗ್ತದೆ. ಎರಡು ಕಳೆ ಹೆಚ್ಚಾಗಿ ಬಂತು ಅಂತಂದ್ರೆ ಕೂಲಿ ನಮಗ್ ಜಾಸ್ತಿ ಆಯ್ತು. ಹಾಗಾಗಿ ರಾತ್ರಿ ಉಷ್ಣಾಂಶ ಬೆಳಗಿನ ಉಷ್ಣಾಂಶನ ಗಮನದಲ್ಲಿಟ್ಕೊಂಡು ಯಾವಾಗ ನಮ್ಗೆ ಚಳಿ ಕಡಿಮೆ ಆಗ್ತದೆ ಅನ್ನಿಸ್ತದೆ, ಸಾಮಾನ್ಯವಾಗಿ ವಾಡಿಕೆ ಏನಪ್ಪ ಅಂತಂದ್ರೆ ಶಿವರಾತ್ರಿ ಕಳ್ಕೊಂಡು ಶುಂಠಿ ಕೈ ಹಾಕ್ತಾರೆ ಜನ. ನೀರಾವರಿ ಸೌಲಭ್ಯ ಇರುವಂತಹ ಕಡೆ ಮಾತ್ರ ಫೆಬ್ರವರಿ ಮಾರ್ಚ್ ನಲ್ಲಿ ಬಿತ್ತನೆ ಮಾಡೋದು ಬಹಳ ಸೂಕ್ತ. ಫೆಬ್ರವರಿ ಕೊನೆ ವಾರ ಅಥವಾ March 15 ತನಕ ಬಿತ್ತನೆ ಮಾಡೋದು ಸಕಾಲ ಶುಂಠಿ ಬಿತ್ತನೆಗೆ. ಅಷ್ಟಕ್ಕೂ ಮುಂಚೆ ಭೂಮಿ ಸಿದ್ಧತೆ ಮಾಡ್ಕೊಬೇಕಾಗ್ತದೆ. ಭೂಮಿ ಸಿದ್ಧತೆನಲ್ಲೂ ಕೆಲವೊಂದು ವಿಚಾರವನ್ನ ರೈತರು ಗಮನದಲ್ಲಿಟ್ಕೊಬೇಕು. ಏನಪ್ಪ ಅಂತಂದ್ರೆ ಆಳವಾದ ಉಳುಮೆ, ಮಾಗಿ ಉಳುಮೆ ಶುಂಠಿಗೆ ಬಹಳ ಅವಶ್ಯಕತೆ ಐತೆ. ಯಾಕಂದ್ರೆ ಇದಕ್ಕೆ ಆಳವಾದ ಬೇರ್ಗಳಿಲ್ಲ, ತಾಯಿ ಬೇರ್ಗಳಿಲ್ಲ. ಹಾಗಾಗಿ ಮಣ್ಣು ಎಷ್ಟು ಸಡಿಲವಾಗಿರುತ್ತೋ, ಮಣ್ಣು ಎಷ್ಟು ಮೆದುವಾಗಿರುತ್ತೋ, ಗೆಡ್ಡೆಗಳು ಅಷ್ಟೇ ಒಳ್ಳೆ ಗಾತ್ರ ಬರ್ತದೆ. ಆಳವಾದ ಉಳುಮೆ ಮಾಡ್ಕೊಳ್ಳಿ. ಆವಾಗ ಆಳವಾದ ಉಳುಮೆ ಮಾಡಿದಾಗ ಮಣ್ಣಲ್ಲಿರುವಂತ ಹುಳುಗಳ ಕೋಶಗಳು ಏನಿರ್ತದೆ ಅದೆಲ್ಲ ಸತ್ತೋಗ್ತದೆ. ಅಲ್ಲಿ ನಮಗೆ ಒಂದು ಮಟ್ಟದ ನಿರ್ವಹಣೆ ಆಯ್ತು. ಎರಡನೇದು, ಕೆಲವೊಂದ್ ಕಡೆ ಏನಾಗುತ್ತೆ, ಮೇಲೆ ನಾವು ಉಳುಮೆ ಮಾಡಬೇಕಾದ್ರೆ ಕೇವಲ 1 ಅಡಿ ತನಕ ನಮ್ಮ ನೇಗಿಲು ಹೋಗುತ್ತೆ, ಆದ್ರೆ ಕೆಳಭಾಗ ಗಟ್ಟಿ ಇತ್ತು ಅಂತಂತಂದ್ರೆ ಆ ಭಾಗದಿಂದ ನಮಗೆ ಪೋಷಕಾಂಶಗಳ ಲಭ್ಯತೆ ಆಗ್ಬೋದು, ಮಣ್ಣಿನ ಒಟ್ಟಾರೆ ರಚನೆ ಆಗ್ಬೋದು, ಬೇಕಾಗಿರುವಂತಹ ವಾತಾವರಣ ನಿರ್ಮಾಣದಲ್ಲಿ ಕೆಲವೊಂದ್ಸತಿ ಹಿನ್ನಡೆ ಆಗ್ತದೆ. ಹಾಗಾಗಿ 2.5 ರೆಕ್ಕೆ ನೇಗಿಲನ್ನ ಹಾಕೊಂಡು ಅಥವಾ ಚಿಸಲ್ ಪ್ಲೋನಲ್ಲಿ ಹಾಕೊಂಡು ಸ್ವಲ್ಪ ಆಳವಾಗಿ 1.25 ಅಡಿ ತನಕ ಹೋಗೋ ಹಾಗೆ ಉಳುಮೆ ಮಾಡ್ಕೊಬೇಕು. ಅದಾದ ನಂತರ ಏರ್ಮಡಿ ಮಾಡ್ಕೊಬೇಕು. ಏರ್ಮಡಿ ಸಾಧಾರಣವಾಗಿ 1 ಮೀಟರ್ ಅಗಲ, ನಮ್ಮ ಕನ್ವೀನಿಯಂಟ್ ಲೆಂತ್. ಸಾಧ್ಯ ಆದಷ್ಟು ಆ ಕನ್ವೀನಿಯಂಟ್ ಲೆಂತ್ ಏನಿರ್ತದೆ, ದೊಡ್ಡ ಮಡಿಯನ್ನ ಮಾಡ್ಕೊಳ್ಳೋದ್ರ ಬದಲು 9-10 ಮೀಟರ್ ಉದ್ದಕ್ಕೆ 1 ಮಡಿ ಉದ್ದವನ್ನ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಏರ್ಮಡಿ ಎತ್ತರ, ನಿಮಗೆ ನೀರು ನಿಲ್ಲದೇ ಇರುವಂತಹ ಪ್ರದೇಶಗಳಾಯ್ತು ಅಂತಂದ್ರೆ 1.5 ಅಡಿ ಎತ್ತರ ತನಕ ಏರ್ಮಡಿ ಇರಲಿ. ನಮಗೆ ಗದ್ದೆಗಳಾಯ್ತು, ಹನಾಲ್ ಜಾಗ ಆಯ್ತು, ಅಲ್ಲಿ ನೀರು ನಿಲ್ತದೆ ಅನ್ನೋ ಆಗಿದ್ರೆ ಕಾಲುವೇನ ಅಥವಾ ಚರಂಡಿ ವ್ಯವಸ್ಥೆನ 2 ಅಡಿ ತನಕ ಮಾಡ್ಕೊಳ್ಳೋದು ತುಂಬಾ ಅವಶ್ಯಕತೆ ಐತೆ. ಯಾಕಂದ್ರೆ ಮಳೆಗಾಲದಲ್ಲಿ ನೀರು ನಿಂತಾಗ್ಲೇ ನಮ್ಗೆ ಗೆಡ್ಡೆ ಕೊಳೆ ರೋಗ ಬರೋದು. ಕೊಳೆ ರೋಗಗಳು ಯಾವ್ದಾರ ಆಗ್ಬೋದು, ಹಸಿ ಕೊಳೆ ಆಗ್ಬೋದು, ಒಣ ಕೊಳೆ ಆಗ್ಬೋದು, ಹಸಿರು ಕೊಳೆ, ಇವು ಮೂರಕ್ಕೂ ಚರಂಡಿ ನಿರ್ವಹಣೆ ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡ್ಬಿಟ್ರೆ ನಮ್ಗೆ ರೋಗಗಳ ಬಾಧೆ ಅರ್ಧ ಅಲ್ಲೇ ನಿರ್ವಹಣೆ ಮಾಡ್ಕೊಂಡ್ಬಿಡ್ಬೋದು. ಇದಿಷ್ಟು ಭೂಮಿ ಸಿದ್ಧತೆ ವಿಚಾರವಾಗಿ ಹೇಳಿದೆ. ಹಿಂದಿನ ವರ್ಷ ಕೂಡ ನಾವು ಅದೇ ಜಾಗದಲ್ಲಿ ನಾವು ಶುಂಠಿ ಬೆಳೆದಿದ್ದೆವು ಅಂತ ಅನ್ನೋದಿತ್ತು ಅಂದ್ರೆ ದಯವಿಟ್ಟು ಅಲ್ಪ ಕಾಲಕ್ಕೆ ನೀವು ಯಾವ್ದಾದ್ರು ಹಸಿರು ಬೆಳೆ ಗೊಬ್ಬರದ ಬೆಳೆಗಳನ್ನ ಗ್ರೀನ್ ಮೆನ್ಯೂರ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಬೆಳೆಯೋದು ಬಹಳ ಸೂಕ್ತ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ ಅಂದ್ರೆ ಸರ್, ಜಂತುಳುಗಳು ಇಲ್ಲದೆ ಇರುವಂತಹ ಭೂಮಿ ಇಲ್ಲವೇ ಇಲ್ಲ. ಆದ್ರೆ ನೈಸರ್ಗಿಕವಾಗಿ ಅವನ್ನೆಲ್ಲ ನಿರ್ವಹಣೆ ಮಾಡ್ತಾ ಇರುವಂತಹ ಶಕ್ತಿ ನಮ್ಗೆ ಪ್ರಕೃತಿ ಕೊಟ್ಟಿದೆ. ಬಹಳಷ್ಟು ರಾಸಾಯನಿಕಗಳನ್ನ ಶುಂಠಿ ಈ ಅರಿಶಿನದ ಬೆಳೆಗಳಲ್ಲಿ ಬಳಸ್ತಾ ಇರೋದ್ರಿಂದ ಆ ನೈಸರ್ಗಿಕ ನಿರ್ವಹಣೆಯಲ್ಲಿ ವ್ಯತ್ಯಾಸಗಳಾಗಿದ್ದಾವೆ. ಹಾಗಾಗಿ ನಾವು ಒಂದು ಹಸಿರು ಗೊಬ್ಬರದ ಬೆಳೆಯನ್ನ ಸಾಧಾರಣವಾಗಿ ನಾನು ರೆಕಮೆಂಡ್ ಮಾಡೋದು ಅಪ್ಸೆಣಬನ್ನ ಬೆಳೀರಿ. ಸನ್ನೆಂಪು ಸನ್ನೆಂಪನ್ನು ಬೆಳೆದಾಗ ನಮಗೆ ಒಂದು ಮಟ್ಟಕ್ಕೆ ನಮಗೆ ಅಲ್ಲಿ ದುಂಡಾಣು ಮತ್ತೆ ಅದರ ಜೊತೆಗೆ ಜಂತುಳು ಈ ಎರಡರದ್ದು ನಿರ್ವಹಣೆ ಆಗ್ತದೆ. ಮತ್ತೆ ಎರಡನೇದಾಗಿ ಭೂಮಿಗೆ ಚೈತನ್ಯ ಬರ್ತದೆ, ಗೊಬ್ಬರ ಕೊಟ್ಟಾಗ ಆಗ್ತದೆ. ಇದರ ಜೊತೆಗೆ ಒಂದು ಎಕರೆಗೆ ಕನಿಷ್ಠ 8-10 ಟನ್ ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಕೊಡುವಂತ ಪರಿಪಾಠ ಬಹಳ ಮುಖ್ಯ ಆಗ್ತದೆ. ಬರೇ ಕೊಟ್ಟಿಗೆ ಗೊಬ್ಬರ ಕೊಡಬೇಡಿ. ಈಗ ನಮ್ಗೆ ಊಟ ಬೇಕು, ಊಟಕ್ಕೆ ಖಾರ ಬೇಕು, ಉಪ್ಪು ಬೇಕು, ತುಪ್ಪ ಬೇಕು, ಎಲ್ಲ ಬೇಕು. ಹಾಗೆ ಭೂಮಿ ಚೈತನ್ಯದಿಂದ ಇರಬೇಕು ಅಂತಂದ್ರೆ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳ ಸಂಗ್ರಹ ಬೇಕು. ಹಾಗಾಗಿ ರೋಗಗಳನ್ನ ನೈಸರ್ಗಿಕವಾಗಿ ನಿರ್ವಹಣೆ ಮಾಡುವಂತ ಶಕ್ತಿ ಇರುವಂತ ಟ್ರೈಕೋಡರ್ಮಾ, ಸೋಡೋಮೊನಾಸ್ ಮತ್ತೆ ಬ್ಯಾಸಿಲಸ್ ಹುಳುಗಳ ಬಾಧೆ ಬರ್ತದೆ, ಬೇರೆ ಹುಳಗಳು ಬರ್ತದೆ, ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಬೇಕಾಗಿರುವಂತ ಮೆಟ್ರೈಸಿಯಂ ಅನ್ನುವಂತ ಜೀವಾಣು, ಮತ್ತೆ ಜಂತುಳದ ಬಗ್ಗೆ ಮಾತಾಡಿದೆ, ಪೆಸಿಲೊಮೈಸಿಸ್, ಪಚೋನಿಯಾ, ಇವುಗಳೆಲ್ಲಾನು ನೀವು ಕೊಟ್ಟಿಗೆ ಗೊಬ್ಬರಕ್ಕೆ ಸೇರಿಸಿ ಅದರ ಜೊತೆಗೆ ನೀವು ಕೊಟ್ರೆ ತುಂಬಾ ಅನುಕೂಲ ಆಗ್ತದೆ. ಸಾಧ್ಯ ಆದ್ರೆ ಅನುಕೂಲ ಇರುವಂತಹ ರೈತರುಗಳು ಒಂದು ಎಕರೆಗೆ ಕನಿಷ್ಠ 500 kg ಬೇವಿನ ಹಿಂಡಿಯನ್ನ ಬಿತ್ತನೆ ಮಾಡೋ ಟೈಮ್ನಲ್ಲಿ ರೆಡಿ ಇಟ್ಕೊಂಡ್ರೆ ಇನ್ನೂ ಅನುಕೂಲ ಆಗ್ತದೆ. ಇದಿಷ್ಟು ಭೂಮಿ ಸಿದ್ಧತೆ ವಿಚಾರಕ್ಕೆ ಬಂದಾಗ ಇದನ್ನ ಗಮನದಲ್ಲಿಟ್ಕೊಳ್ಳಿ. ಅದರ ಜೊತೆಗೆ ಈ ವರ್ಷ ಏನಾಗ್ತದೆ, ಶುಂಠಿ ಬೆಳೆಯೋ ಆಸೆ ಕೇವಲ ಮಲ್ನಾಡಿನವ್ರಿಗೆ ಮಾತ್ರ ಅಲ್ಲ, ಚನ್ನರಾಯಪಟ್ಟಣಕ್ಕೂ ಬಂದಿದೆ, ಅರಸೀಕೆರೆಗೂ ಬಂದಿದೆ. ಹಾಗಾಗಿ ಈ ಭಾಗದ ಮಣ್ಣನ್ನ ನಾವು ಗಮನಿಸಿದಾಗ ಮಣ್ಣಿನ ರಸಸಾರ ಮಲ್ನಾಡಿಗೂ ಈ ಬಯಲುಸೀಮೆಗೂ ವ್ಯತ್ಯಾಸ ಬಂದೇ ಬರ್ತದೆ. ಮಳೆಯಾಶ್ರಿತ ಪ್ರದೇಶಗಳಿಗೆ ಈ ಅರಸೀಕೆರೆ ಚನ್ನರಾಯಪಟ್ಟಣ ಭಾಗದಲ್ಲಿ 7 ಹೆಚ್ಚಾಗಿದೆ ರಸಸಾರ, ಮಣ್ಣಿನ ರಸಸಾರ. ಮಲ್ನಾಡಿನ ಭಾಗಕ್ಕಾಯ್ತು ಅಂತಂದ್ರೆ ಅದು 6-5 ಈ ಪ್ರಮಾಣದಲ್ಲಿ ಬರ್ತದೆ. ಹಾಗಾಗಿ ಎಲ್ಲಿ ನಿಮ್ಮ ಮಣ್ಣು ಹುಳಿಯಾಗಿರುತ್ತೋ ಅಂತ ಕಡೆ ದಯವಿಟ್ಟು ಪ್ರತಿ ಎಕರೆಗೆ 500 kg-1,000 kg ಶಿಫಾರಸು ಮಾಡಿರುವಂತ ಅಗ್ರಿಕಲ್ಚರ್ ಲೈಮ್ ಆಗ್ಬಹುದು ಅಥವಾ ಡೊಲೊಮೈಟ್ ಅನ್ನ ದಯವಿಟ್ಟು ಕೊಡಿ. ಅದೇ ನಿಮ್ಮ ಭಾಗದಲ್ಲಿ ಮಣ್ಣಿನ ರಸಸಾರ 7 ಮೇಲ್ಪಟ್ಟಿತ್ತು ಅಂತಂದ್ರೆ 150 kg-500 kg ಜಿಪ್ಸಮ್ ಅನ್ನ ಒಂದು ಎಕರೆಗೆ ಸೇರಿಸೋದ್ರಿಂದ ನಮಗೆ ಅಲ್ಲಿ ಮಣ್ಣಿನ ರಸಸಾರದ ನಿರ್ವಹಣೆ ಜೊತೆಗೆ ಬೆಳೆಗೆ ಬೇಕಾಗಿರುವಂತ ಪೋಷಕಾಂಶವನ್ನು ಕೊಟ್ಟಾಗ ಭೂಮಿಗೆ ಬಹಳ ಮುಖ್ಯ. ಮುಖ್ಯ ಒಂದೆರಡು ಅಂಶಗಳು ನನಗೆ ಅನ್ಸಿದ್ದು, ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನ ಹಿಂಡಿಯನ್ನ ಬಳಕೆ ಮಾಡಿ ಅಂತ ಹೇಳಿದ್ರು. ಇದನ್ನ ಹೇಗೆ ಬಳಕೆ ಮಾಡೋದು ಅನ್ನುವಂಥದ್ದು ತುಂಬಾ ಜನರಿಗೆ ಗೊತ್ತಿಲ್ಲ. ಅದು ಮೊದಲೇ ಮಣ್ಣಿಗೆ ಸೇರಿಸ್ಬೇಕು, ಬಿತ್ತನೆ ಆದ್ಮೇಲೆ ಸೇರಿಸ್ಬೇಕು, ಹೇಗೆ ಸೇರಿಸ್ತಕ್ಕಂಥದ್ದು? ಸಾಮಾನ್ಯವಾಗಿ ಮಡಿ ತಯಾರು ಮಾಡೋದ ನಂತರ ಆ ಮಡಿ ಮೇಲೆ ಹಾಕೊಳ್ಳೋದು ಅನುಕೂಲ ಆಗ್ತದೆ ಸರ್. ಯಾಕಂದ್ರೆ ನಾವು ಚರಂಡಿ ತೆಗಿಯೋದ್ರಿಂದ ಆ ಜಾಗ ಎಲ್ಲ ವೇಸ್ಟ್ ಆಗುತ್ತೆ. ಹೌದು, ಸಾಲ್ ಪದ್ಧತಿನಲ್ಲಿ ನಾವು ಬೆಳೆಯುವಂತ ಬೆಳೆ ಆಗಿದ್ರೆ ಚೆಲ್ಕೊಂಬನ್ನಿ ಮಾಮೂಲಿ ಮೊದಲೇ ಸೇರಿಸಿ ಮೊದಲು ಉಗ್ಬಿಟ್ಟು ಆ ನಂತರ ನೀವು ಅದನ್ನ ಉಳುಮೆಗೆ ಒಳಪಡಿಸಿ ಅಂತ ಹೇಳ್ತಿದ್ವಿ. ಆದ್ರೆ ಇಲ್ಲಿ ನಾವು ಏರ್ಮಡಿ ಮಾಡಿ ಬೆಳೆಯೋದ್ರಿಂದ ಏರ್ಮಡಿ ಸಿದ್ಧತೆ ಆದ ನಂತರ ಚೆನ್ನಾಗಿ ಕಳಿತಿರುವಂತ ಗೊಬ್ಬರ, ಹುಡಿಯಾಗಿರುವಂತ ಗೊಬ್ಬರವನ್ನ ಏರ್ಮಡಿಗೆನೆ ಸೇರಿಸಿ, ಕೊಟ್ಟಿಗೆ ಗೊಬ್ಬರ ಮತ್ತೆ ಬೇವಿನಿಂಡಿ ಎರಡನ್ನು. ಬೇವಿನಿಂಡಿನ ಬೇಕಂದ್ರೆ ನೀವು ಎಲ್ಲಿ ನೀವು ಗೆಡ್ಡೆ ಇಡ್ತೀರಿ ಗೆಡ್ಡೆ ಇಡೋ ಜಾಗದಲ್ಲೇನೆ ಕೊಟ್ರೆ ಸಾಕು. ಬೇವಿನಿಂಡಿ ಎಷ್ಟು ಪ್ರಮಾಣದಲ್ಲಿ ಬಳಕೆ ಮಾಡಬಹುದು? ಕನಿಷ್ಠ 20-50 g ಪ್ರತಿ ಗೆಡ್ಡೆಗೆ. ಅಂತಂದ್ರೆ ಗೆಡ್ಡೆಯನ್ನ ಏನ್ ಇಡ್ತಾರೋ ಅದ್ರ ಜೊತೆ ಪಕ್ಕದಲ್ಲಿ ಇಡ್ತಾ ಹೋಗ್ಲಿ, ಅದ್ರ ಮೇಲೆ ಹಾಕ್ಬಿಟ್ರು ತಪ್ಪಿಲ್ಲ. ಅದ್ರ ಮೇಲೆ ಹೇಗೂ ಮಣ್ಣು ಹಾಕ್ತಾರಲ್ಲ, ಮಣ್ಣು ಹಾಕ್ತಾರೆ ಅಥವಾ ಕೆಲವು ಕಡೆ ಈ ಕೊಟ್ಟಿಗೆ ಗೊಬ್ಬರನೇ ಹಾಕ ಅಂತ ಒಂದು ವಾಡಿಕೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಕೊಡ್ಬೋದು. ಅಥವಾ ತಾವಾಗ್ಲೇ ಹೇಳ್ದಾಗೆ ಏನು ಈ ಕೆಲವೊಂದಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಸೇರಿಸಿ ಅದನ್ನ ಹಾಕ್ಬಹುದು ಬಳಕೆ ಮಾಡಬಹುದು ಅಂತ ಹೇಳಿದ್ರು. ಅದೇ ಮಾದರಿಯಲ್ಲಿ ಬೇವಿನ ಹಿಂಡಿಯನ್ನು ಕೂಡ ಬೆರೆಸಿ ಹಾಕಿದ್ರು ಖಂಡಿತ ಏನು ತಪ್ಪು? ಆ ಸೂಕ್ಷ್ಮಾಣು ಜೀವಿಗಳನ್ನ ಬೇವಿನ ಹಿಂಡಿಗಾದ್ರೂ ಬೆರೆಸಬಹುದು, ಇಲ್ಲ ಅಂದ್ರೆ ಕೊಟ್ಟಿಗೆ ಗೊಬ್ಬರಕ್ಕಾದ್ರೂ ಬೆರೆಸಬಹುದು. ಬೇವಿನ ಹಿಂಡಿಗೆ ಬೆರೆಸೋದು ಬಹಳ ಸುಲಭ, 500 kg ಬೆರೆಸೋದು ಹೌದು ಅರ್ಧ ಗಂಟೆ ಕೆಲಸ. ಅದೇ ನೀವು 8-10 ಟನ್ ಬೆರೆಸೋದು ಇದೆಯಲ್ಲ, ಒಂದು ಇಡೀ ದಿನದ ಕೆಲಸ ಆಗ್ತದೆ, ಎರಡರಲ್ಲಿ ಒಂದಕ್ಕೆ ಬೆರೆಸಬಹುದು. ಇನ್ನು ಬಿತ್ತನೆ ಆದ್ಮೇಲೆ ಪೋಷಕಾಂಶಗಳ ನಿರ್ವಹಣೆಯನ್ನ ಹೇಗೆ ಮಾಡಬೇಕು ಸರ್? ಪೋಷಕಾಂಶಗಳ ನಿರ್ವಹಣೆಯಲ್ಲಿ ದೊಡ್ಡ ಮಟ್ಟದ ಜಾಣತನ ಬೇಕು. ಕಾರಣ ಏನಪ್ಪಾ ಅಂದ್ರೆ ಬಹಳಷ್ಟು ಶುಂಠಿ ಬೆಳೆಯೋ ರೈತರಲ್ಲಿ ರಸಗೊಬ್ಬರ ನಿರ್ವಹಣೆ ಬಗ್ಗೆ ವೈಜ್ಞಾನಿಕವಾದಂತಹ ಕಲ್ಪನೆ ಇಲ್ಲ. ಪಕ್ಕ ಜಮೀನವನು ಏನಾಗ್ತಾ ಇದ್ದಾನೆ ಅದನ್ನ ಫಾಲೋ ಮಾಡ್ತಾನೆ ಹೊರತು ತನ್ನ ಜಮೀನಲ್ಲಿರುವಂತಹ ಪೋಷಕಾಂಶಗಳ ಪಟ್ಟಿ ಆಧಾರದ ಮೇಲೆ ಅವನು ಅದನ್ನ ನಿರ್ವಹಣೆ ಮಾಡೋದಿಲ್ಲ. ಈಗ ಪೋಷಕಾಂಶಗಳ ವಿಚಾರಕ್ಕೆ ಬಂತು ಅಂತಂದ್ರೆ ರಂಜಕ ಅನ್ನುವಂಥದ್ದು ಏನಿದೆ ಅದನ್ನ ಮೂಲ ಗೊಬ್ಬರವಾಗಿ ಮಾತ್ರ ಕೊಡಿ ಅಂತ ಹೇಳ್ತೀವಿ. ಯಾಕಂದ್ರೆ ಅದು ಕರಗದಾಗ ಕರಗದಾಗಿ ನಿಧಾನವಾಗಿ ಬೆಳೆಗೆ ಲಭ್ಯ ಆಗ್ತಾ ಹೋಗ್ತದೆ. ಆದ್ರೆ ಬೆಳೆಗಾರನ್ನ ನೀವು ವಿಚಾರಿಸಿದಾಗ ಏನ್ ಗೊಬ್ಬರ ಕೊಟ್ಟಪ್ಪ ಸರ್, 20-20 ಕೊಟ್ಟೆ, DAP ಕೊಟ್ಟೆ, 10-26 ಕೊಟ್ಟೆ, ವರ್ಷವಿಡೀ ಕೊಟ್ಟಿರ್ತಾರೆ ಇದನ್ನ. ಆದ್ರೆ ರಂಜಕದ ಅವಶ್ಯಕತೆ ನಮಗೆ ಶುರು ಆಗೋದು ಕೇವಲ ಬಿತ್ತನೆ ಸಮಯದಲ್ಲಿ ಮಾತ್ರ. ತದನಂತರದ ದಿನಗಳಲ್ಲಿ ಮಣ್ಣಿನಲ್ಲಿ ರಂಜಕದ ಕೊರತೆ ಇದ್ರೆ ಮಾತ್ರ ಅವಶ್ಯಕತೆ ಬರ್ತದೆ, ಇಲ್ಲದೆ ಇದ್ರೆ ಇಲ್ಲ. ಅದೇ ರೀತಿ ಸಾರಜನಕದ ಅವಶ್ಯಕತೆ ಯಾವಾಗ ಬೆಳೆಗೆ ಬರ್ತದೆ? ಸಾರಜನಕದ ಅವಶ್ಯಕತೆ ನಮಗೆ ಬೆಳೆಗೆ ಬರೋದು 120 ದಿನದ ನಂತರ. ಯಾವಾಗ ಮರಿಗಳು ಜಾಸ್ತಿ ಆಗ್ತವೆ, ತೆಂಡೆಗಳು ಜಾಸ್ತಿ ಬರ್ತಾ ಇದಾವೆ, ಗೆಡ್ಡೆ ಕಟ್ತಾ ಇದೆ, ಗೆಡ್ಡೆಗಳು ಜಾಸ್ತಿ ಆಗ್ತಾ ಇರುವಂತ ತೂಕ ಕಟ್ಟೋ ಸಮಯದಲ್ಲಿ ನಮಗೆ ರಂಜಕದ ಅವಶ್ಯಕತೆ ಇದೆ. ಹಾಗಾಗಿ 120 ದಿನದಿಂದ 150-160 ದಿನದ ಸಮಯದಲ್ಲಿ ನಾವು ಸಾರಜನಕದ ನಿರ್ವಹಣೆ ಅಂದ್ರೆ ನಾವು ಶಿಫಾರಸು ಮಾಡಿರುವಂತ 60 ಭಾಗ ಸಾರಜನಕನ ನಾವು ಆ ಟೈಮ್ನಲ್ಲಿ ಕೊಡಬೇಕಾಗ್ತದೆ. ಮೂಲ ಗೊಬ್ಬರವಾಗಿ ಕೇವಲ 120 ದಿನ ತನಕ 30 ಭಾಗ ಕೊಟ್ರೆ ಸಾಕಾಗುತ್ತೆ. ಮತ್ತೆ ಪೊಟಾಷನ್ನು ಕೂಡ ಅಷ್ಟೇ, ಬೇರೆ ಬೆಳೆಗಳಿಗಾಯ್ತು ಅಂದ್ರೆ ನಾವು ಮೂಲ ಗೊಬ್ಬರವಾಗಿ ಕೊಟ್ಬಿಡಿ ಅಂತ ಹೇಳ್ತೀವಿ. ಪೊಟಾಷನ್ನ ಇಲ್ಲಿ 3 ಹಂತದಲ್ಲಿ ಕೊಡಿ, ಮೂಲ ಗೊಬ್ಬರವಾಗಿ 30%, 120 ದಿನದ ಅಂತರದಲ್ಲಿ ನೀವು 40%, ಇನ್ನು ಉಳಿದಿರುವಂತ 30% ಅನ್ನ 150 ದಿನದ ನಂತರ ಕೊಡೋದ್ರಲ್ಲಿ ಗೆಡ್ಡೆ ಗಟ್ಟಿಯಾಗುವಂಥದ್ದು ಮತ್ತೆ ಗೆಡ್ಡೆ ತೂಕ ಬರುವಂತದ್ದು ನಮಗೆ ಕಂಡು ಬರ್ತದೆ. ಹಾಗಾಗಿ ಈ ರೀತಿ ಮಾಡಬೇಕು. ಎರಡನೇದು, ಮೊದಲನೇ ಸರ್ತಿ ನಾನು ಶುಂಠಿ ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಅಂದಾಜು ಇರೋದಿಲ್ಲ ಎಷ್ಟು ಉತ್ಪಾದನೆ ಆಗ್ಬೋದು ಅಂತ. ಆದ್ರೆ ಸಾಧಾರಣವಾಗಿ ಬೆಳೀತಾ ಇರುವಂತ ರೈತರುಗಳಿಗೆ ನನ್ನ ಜಮೀನಲ್ಲಿ ಎಷ್ಟು ಚೀಲ ಬೀಜ ಹಾಕಿದ್ರೆ ಎಷ್ಟು ಚೀಲ ನನಗೆ ಸಿಗುತ್ತೆ ಅನ್ನೋ ಅಂದಾಜು ಇದ್ದೇ ಇರ್ತದೆ. ಆ ಪ್ರಮಾಣದಲ್ಲಿ ನಾವು ಗಮನಿಸಿದ್ರೆ ನಾವು ಕನಿಷ್ಠ ನಾವು ಈ ಭಾಗದಲ್ಲೆಲ್ಲ ಗಮನಿಸ್ತೀವಿ ಅಂತಂದ್ರೆ ಉತ್ಪಾದನೆ ಪ್ರಮಾಣ 1 ಚೀಲಕ್ಕೆ 12 ಚೀಲದಿಂದ 15 ಚೀಲ ಉತ್ಪಾದನೆ ಆಗುವಂತ ಎಲ್ಲಾ ಲಕ್ಷಣಗಳಿದ್ದಾವೆ. 1 ಚೀಲಕ್ಕೆ 10-12 ಚೀಲ ಉತ್ಪಾದನೆ ಆಗ್ತಾ ಇದೆ ಅನ್ನೋದಿತ್ತೆ. ಮತ್ತೆ ಅದ್ರ ಜೊತೆಗೆ ನಮಗೆ ಮಣ್ಣಲ್ಲಿರುವಂತಹ ಸಾರಜನಕ ರಂಜಕ ಪೊಟಾಶ್ ಇದು ಮಧ್ಯಮ ವರ್ಗದಲ್ಲಿದೆ ಅಂತ ಕಲ್ಪನೆ ಮಾಡಿಕೊಂಡ್ರೆ 1 ಎಕರೆಗೆ ಸುಮಾರು 180 ಕೆಜಿಯಷ್ಟು ಸಾರಜನಕ ಬೇಕಾಗ್ತದೆ, 35 ಕೆಜಿಯಷ್ಟು ರಂಜಕ ಬೇಕಾಗ್ತದೆ, 75 ಕೆಜಿಯಷ್ಟು ಪೊಟಾಶ್ ಬೇಕಾಗ್ತದೆ. ಉತ್ಪಾದನೆ ಮಟ್ಟ ಇನ್ನೂ ಜಾಸ್ತಿ ಇದೆ ನನಗೆ. ನಾನು 1 ಚೀಲ ಬೀಜ ಹಾಕಿದ್ರೆ 20 ಬ್ಯಾಗ್ ತನಕ ನಾನು ತೆಗಿತೀನಿ ಅನ್ನೋದಿತ್ತು ಅಂತಂದ್ರೆ ಅಂತ ಜಾಗದಲ್ಲಿ 270 ಕೆಜಿಯಷ್ಟು ಸಾರಜನಕ ಮತ್ತೆ 55 ಕೆಜಿಯಷ್ಟು ರಂಜಕ, 100 ಕೆಜಿಯಷ್ಟು ಪೊಟಾಶ್ ಬೇಕಾಗ್ತದೆ. ಇದರ ಜೊತೆಗೆ ಲಘು ಪೋಷಕಾಂಶಗಳ ನಿರ್ವಹಣೆಗೆ ಕನಿಷ್ಠ 4 ಬಾರಿ ಇವರು ಲಘು ಪೋಷಕಾಂಶಗಳ ಮಿಶ್ರಣವನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಮೊದಲನೇದು ಸುಮಾರು 30-60 ದಿನಗಳ ಅಂತರದಲ್ಲಿ ಅಂತ ಸ್ಟೇಜ್ ನಲ್ಲಿ ಒಂದು ಸ್ಪ್ರೇ, ಅದಾದ ನಂತರ 120 ದಿನಕ್ಕೆ, 150 ದಿನಕ್ಕೆ, 180-190 ದಿನಕ್ಕೆ ಕೊನೆ ಸ್ಪ್ರೇಯನ್ನು ಕೊಡೋದು ಬಹಳ ಸೂಕ್ತ ಆಗ್ತದೆ. ಹೀಗೆ ನಾವು ಅದನ್ನ ಪ್ಲಾನ್ ಮಾಡ್ಕೊಂಡು ಕೂಡ ಹೆಚ್ಚು ಸೂಕ್ತ ಅನ್ನುವಂಥದ್ದು. ಇನ್ನು ಈ ಗೊಬ್ಬರದಷ್ಟೇ ನೀರು ಕೂಡ ಬಹಳ ಮುಖ್ಯ ಶುಂಠಿ ಬೆಳೆಗೆ. ನೀರಿನ ನಿರ್ವಹಣೆ ಬಗ್ಗೆ ಒಂದಷ್ಟು ಮಾಹಿತಿ ಸರ್. ನೀರಿನ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಒಂದು ಮಲೆನಾಡಿನಲ್ಲಿ ಮತ್ತೆ ಬಯಲ್ಸೀಮೆನಲ್ಲಿ ವ್ಯತ್ಯಾಸಗಳು ಬರ್ತದೆ ನಿರ್ವಹಣೆ ಬಂದಾಗ. ಈ ಬಯಲ್ಸೀಮೆನಲ್ಲಿ ಆಯ್ತು ಅಂತಂದ್ರೆ ಎಲ್ಲ ಸ್ಪ್ರಿಂಕ್ಲರ್ ಹಾಕೊಂಡಿರ್ತಾರೆ, ಮೈಕ್ರೋಜೆಟ್ಸ್ ಹಾಕೊಂಡಿರ್ತಾರೆ, ವರ್ಷವಿಡೀ ಅದನ್ನ ಭೂಮಿ ನಲ್ಲಿರುವಂತಹ ತೇವಾಂಶ ಒಂದು ಹದದಲ್ಲಿ ಕಾಪಾಡ್ಕೊಂಡ್ಬರ್ಬೇಕು. ನೀರು ಹೆಚ್ಚಾಗಿ ನಿಲ್ಲಬಾರದು, ತೇವ ಇರಬೇಕು. ಮತ್ತೆ ಭೂಮಿ ಮೇಲೆ ಹೊದಿಕೆ ಇದ್ದಷ್ಟು ಏನಾಗುತ್ತೆ, ಮಣ್ಣಿನ ಸಂಪರ್ಕ ಎಲೆಗಳಿಗೆ ಬರೋದು ತಪ್ಪುತ್ತದೆ. ಮತ್ತೆ ಮಣ್ಣಿನ ತೇವಾಂಶ ಒಂದೇ ಲೆವೆಲಲ್ಲಿ ಕಾಪಾಡಿಕೊಳ್ಳೋದ್ರಿಂದ ನಮಗೆ ಅಲ್ಲಿ ರೋಗ ರುಜಿನಗಳ ಬಾಧೆ ಕಡಿಮೆ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ಗಮನಿಸೋದಾಯ್ತು ಅಂದ್ರೆ ನಮಗೆ ಇನಿಷಿಯಲಿ ಏನಾಗುತ್ತೆ, ನಾಟಿ ಮಾಡಿದ 30 ದಿನಗಳ ತನಕ ನಮಗೆ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹೊದಿಕೆನ ಉಚ್ಚಿ ಭತ್ತದ ಹುಲ್ಲಾಗ್ಬೋದು, ಕಬ್ಬನ ತರಗಾಗ್ಬೋದು, ಅಥವಾ ಕಾಡು ಸೊಪ್ಪನ್ನ ತಂದು ಹೊಚ್ಚಿ ಅಂತ ಹೇಳ್ತೀವಿ. ಆ ರೀತಿ ಮಾಡಿದಾಗ ದಿನಕ್ಕೆ ಒಮ್ಮೆ ನೀರು ಕೊಟ್ರೆ ಸಾಕು. ಗಿಡಗಳು ಬೆಳೆಯೋ ಟೈಮ್ನಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ಮರಿಗಳು ಬರೋ ಟೈಮ್, ತಂಡೆಗಳು ಒಡೆಯೋ ಟೈಮ್ನಲ್ಲಿ ನಮಗೆ ನೀರಿನ ಅವಶ್ಯಕತೆ ತುಂಬಾ ಜಾಸ್ತಿ ಇರ್ತದೆ. ಅವಾಗ ಮಳೆಗಾಲದ ನಿರ್ವಹಣೆ ನೋಡಿಕೊಂಡು ನಾವು ನೀರನ್ನು ಕೊಡಬೇಕು. ಅದಾದ ನಂತರ ಗೆಡ್ಡೆ ಕಟ್ಟೋ ಸಮಯ ಏನಿದೆ ಅದು ನೀರಾವರಿಗೆ ಬಹಳ ಸಂದಿಗ್ಧವಾದಂತ ಸಮಯ. ಆ ಟೈಮ್ನಲ್ಲೂ ಕೂಡ 2-3 ದಿನಕ್ಕೊಮ್ಮೆ ನಾವು ನೀರನ್ನ ಕೊಡಬೇಕಾಗ್ತದೆ. ಆರಂಭದಲ್ಲಿ ಮತ್ತೊಂದು ಮಾತನ್ನ ಹೇಳಿದ್ರೆ ಎಷ್ಟು ನಾವು ಇಳುವರಿಯನ್ನ ಪಡಿತೀವೋ ಅದನ್ನ ಅಂದಾಜ್ ಮಾಡ್ಕೊಂಡು ನಾವು ಪೋಷಕಾಂಶಗಳನ್ನ ಒದಗಿಸ್ತಾ ಹೋಗ್ಬೇಕು ಅಂತ ಹೇಳಿ. ಇಷ್ಟು ಇಳುವರಿ ಬರಬಹುದು ಅಂತ ಹೇಳಿ ಹೇಗೆ ಅಂದಾಜ್ ಮಾಡುವಂತದ್ದು ಸರ್? ಒಂದು ಮಣ್ಣಿನಲ್ಲಿರುವಂತಹ ಪೌಷ್ಟಿಕಾಂಶಗಳ ಲಕ್ಷಣ ಅಥವಾ ಮಣ್ಣಿನಲ್ಲಿರುವಂತಹ ಪೋಷಕಾಂಶಗಳ ಲಕ್ಷಣ. ಎರಡನೇದು, ಈಗ ನಾನೊಂದು ಊರಿನಲ್ಲಿ ಬೆಳೆ ಬೆಳೀತಾ ಇದ್ದೀನಿ ಅಂತಂದ್ರೆ ಅಕ್ಕಪಕ್ಕ ಜಮೀನಿನಲ್ಲಿ ಶುಂಠಿ ಬೆಳೆದಿರೋರು ಇದ್ರು ಅಂದ್ರೆ ಅವರುಗಳ ಸಲಹೆ ತಗೊಂಡಾಗ ಗೊತ್ತಾಗತ್ತೆ ನಮ್ಗೆ ಒಂದು ಅಂದಾಜು. ನಾವೇ ಬೆಳೆದಿದ್ರು ಆ ಅಂದಾಜಿನ ಮೇಲೆ ನಾವು ನಿರ್ಧಾರ ಮಾಡ್ಕೊಳ್ಳೋದು ಸೂಕ್ತ. ಅಂತ ಅಂದ್ರೆ ಸುಮ್ನೆ ನಾವು ಮನ್ಸಿಗೆ ಬಂದಂಗೆ ರಸಗೊಬ್ಬರಗಳನ್ನ ಅಥವಾ ಬೇರೆ ತರದ ಪೋಷಕಾಂಶಗಳನ್ನ ಒದಗಿಸೋಕ್ಕಿಂತ ಎಷ್ಟು ನಮಗೆ ಇಳುವರಿ ಬರುತ್ತೋ ಪೂರಕವಾಗಿ ಹೋಗೋದು ಹೆಚ್ಚು ಸೂಕ್ತ, ಬಹಳ ಅನುಕೂಲ ಸೂಕ್ತ ಆಗುತ್ತೆ. ಅದು ಖರ್ಚು ಕಡಿಮೆನೂ ಆಗುತ್ತೆ ಮತ್ತೆ ಹೆಚ್ಚು ಲಾಭವನ್ನು ಪಡೆಯಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದು. ಅಂತಿಮವಾಗಿ ಈ ಶುಂಠಿ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಒಂದು ಶುಂಠಿ ಇವತ್ತು ವಾಣಿಜ್ಯ ಬೆಳೆಯಾಗಿದೆ. ಹೌದು. ಹಾಗಾಗಿ ಮಾರುಕಟ್ಟೆ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಆದಷ್ಟು ರೈತರು ಸಂಘಟಿತರಾಗಿ ನಿಮ್ಮದೇ ರೈತ ಒಕ್ಕೂಟಗಳನ್ನ ಮಾಡ್ಕೊಳ್ಳಿ. ಇವತ್ತೇನಾಗಿದೆ, ನಾನು ರಫ್ತು ಹೆಚ್ಚಾದ್ರೆ ದೇಶಿ ಮಾರುಕಟ್ಟೆ ದರ ಸ್ಥಿರವಾಗಿರ್ತದೆ ಅಂತ ಹೇಳಿದೆ. ಹೌದು. ದೇಶಿ ಮಾರುಕಟ್ಟೆ ದರ ಸ್ಥಿರವಾಗಬೇಕು ಅಂದ್ರೆ ರಫ್ತು ಆಗ್ತಾ ಇರುವಂತ ಜಾಗಗಳು ಯಾವ್ದು ಅಂತ ಗಮನಿಸಿದ್ರೆ, ನಮ್ಮ ಈಶಾನ್ಯ ಭಾಗದಲ್ಲಿ ಏನು ಶುಂಠಿ ಬೆಳೀತಾರೆ, ಸಿಕ್ಕಿಂ ಆಗ್ಬೋದು, ಅಸ್ಸಾಂ ಆಗ್ಬೋದು, ಮಣಿಪುರ, ನಾಗಾಲ್ಯಾಂಡ್, ಈ ಭಾಗದಲ್ಲಿ ಬೆಳೆಯುವಂತ ಶುಂಠಿ ಹೆಚ್ಚಿನ ಭಾಗದಲ್ಲಿ ರಫ್ತಾಗ್ತದೆ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿ ಯಾವುದೇ ರೀತಿಯ ಕೀಟನಾಶಕಗಳನ್ನ ಅಥವಾ ಇನ್ಸೆಕ್ಟಿಸೈಡ್ ಆಗ್ಬಹುದು, ಫಂಗಿಸೈಡ್ ಗಳನ್ನ ಬಳಸೋದಿಲ್ಲ. ಹಾಗಾಗಿ ಇದರಲ್ಲಿ ಅವುಗಳ ಅವಶೇಷ ಇದ್ರೂ ಕೂಡ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಅದನ್ನ ಇಂಪೋರ್ಟಿಂಗ್ ಕಂಟ್ರಿ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಲಿಮಿಟ್ ಅಲ್ಲೇ ಇರೋದ್ರಿಂದ ಅಲ್ಲಿ ರಫ್ತಿಗೆ ಹೆಚ್ಚಿನ ಅವಕಾಶ ಇದೆ. ಅದೇ ರೀತಿ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಮತ್ತೆ ಶಿವಮೊಗ್ಗ ಸಾಗರದ ಕೆಲವು ಭಾಗಗಳಲ್ಲಿ ಕೆಲವೊಂದು ಒಕ್ಕೂಟಗಳು ಮಾಡಿಕೊಂಡು ಅವರು ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಅದನ್ನ ಫಾಲೋ ಮಾಡಿಕೊಂಡು ಅವಶೇಷಗಳನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ನಾವು ಈ ಪದ್ಧತಿಗೆ ಬಂದ್ರೆ ರಫ್ತು ಹೆಚ್ಚಾಯಿತು ಅಂದ್ರೆ ದೇಶಿ ಮಾರುಕಟ್ಟೆ ದರ ಸ್ಥಿರವಾಗಿರ್ತದೆ. ಹಾಗಾಗಿ ತಾವು ಯಾವುದೇ ಕೀಟನಾಶಕವನ್ನ ಅಥವಾ ಶಿಲೀಂಧ್ರನಾಶಕವನ್ನ ತಮ್ಮ ಬೆಳೆಯಲ್ಲಿ ಏನಾರ ಸಮಸ್ಯೆ ಇತ್ತು ಅಂತಂದ್ರೆ ದಯವಿಟ್ಟು ಅಕ್ಕಪಕ್ಕ ಇರುವಂತಹ ತಂತ್ರಜ್ಞರನ್ನ, KVK ಆಗ್ಬೋದು, ಕೃಷಿ ಕಾಲೇಜು, ತೋಟಗಾರಿಕಾ ಕಾಲೇಜ್ ಆಗ್ಬೋದು, ಅಥವಾ ಸಾಂಬಾರ್ ಮಂಡಳಿ ಆಗ್ಬೋದು, ತಂತ್ರಜ್ಞರನ್ನ ಮೊದಲು ಸಂಪರ್ಕ ಮಾಡಿ ಅವರ ಶಿಫಾರಸಿನಂತೆ ನೀವು ಕ್ರಮ ಕೈಗೊಳ್ಳಿ. ಕಾರಣ ಏನಪ್ಪಾ ಅಂದ್ರೆ ಅಂಗಡಿಗೆ ಹೋದ್ರೆ ಒಂದು ಔಷಧಿ ಜೊತೆಗೆ ಇನ್ನ ನಾಲ್ಕು ಬೇಡದಿರೋದನ್ನ ಕೊಡುವಂತ ಪರಿಸ್ಥಿತಿ ಇವತ್ತಿದೆ ಅಂಗಡಿಯಲ್ಲಿ. ಹಾಗಾಗಿ ಒಂದು ಅನಾವಶ್ಯಕವಾದ ಖರ್ಚು, ಎರಡನೇದು ಅನಾವಶ್ಯಕವಾಗಿ ನಮ್ಮ ಭೂಮಿಯನ್ನ ಹಾಳುಗೆಡುವಂತ ಕ್ರಮ ನಾವೇ ಮಾಡ್ಕೊತಾ ಇದೀವಿ. ಹಾಗಾಗಿ ಈ ಎರಡೂ ನಿಟ್ಟಿನಲ್ಲಿ ಗಮನಿಸಿದಾಗ ದಯವಿಟ್ಟು ತಂತ್ರಜ್ಞರನ್ನ ಸಂಪರ್ಕ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶುಂಠಿ ಬೆಳೆಯ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಪರ್ಕಕ್ಕೆ ಬರಬಹುದು. ತಮಗೆ ಏನಾದ್ರು ಅನುಮಾನಗಳಿತ್ತು ಅಂತಂದ್ರೆ ಫೋಟೋನ ವಾಟ್ಸ್ಆಪ್ ಮಾಡಿ 9611850834. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9611850834. ಧನ್ಯವಾದಗಳು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಶುಂಠಿ ಬಿತ್ತನೆಗೆ ಮುನ್ನ ಅನುಸರಿಸಬೇಕಾದಂತಹ ಮುಂಜಾಗ್ರತಾ ಕ್ರಮಗಳು ಹೇಗಿರಬೇಕು ಮತ್ತೆ ಹೇಗೆ ನಾವು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಈ ಒಂದು ಅವಕಾಶಕ್ಕೆ ಆಕಾಶವಾಣಿಗೆ ಸಂಸ್ಥೆ ಪರವಾಗಿ ನಾನು ಚಿರಋಣಿ. ಇದುವರೆಗೆ ಶುಂಠಿ ಬಿತ್ತನೆಗೂ ಮುನ್ನ ಅನುಸರಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ಕುರಿತಂತೆ ಸಕಲೇಶಪುರ ತಾಲೂಕು ದೋಣಿಗಾಲ್ನಲ್ಲಿರುವ ಏಲಕ್ಕಿ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿ ಡಾ ಕೆಎನ್ ಹರ್ಷ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಸಾಹಿತ್ಯವಿರುವ ಪರಿಸರ ಗೀತೆಯನ್ನ ಹಾಡಿದ್ದಾರೆ ಬಿಆರ್ ಛಾಯಾ. ಬಿ

ಪುರಂದರದಾಸರ ಒಂದು ಭಕ್ತಿ ರಚನೆಯಾಗಿದೆ. ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು, ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ, ವಿಚಾರವಿಲ್ಲದೆ ಪರರ ದೂಷಿಸುವುದಕ್ಕೆ ಚಾಚಿಕೊಂಡಿರುವಂಥ ನಾಲಿಗೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು, ನಾಲಿಗೆ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಕಾಲದೊಳೆದ್ದು ನಾಲಿಗೆ ಶ್ರೀಪತಿಯನ್ನ ಬಾರದೆ ನಾಲಿಗೆ, ಪ್ರಾತಃ ಕಾಲದೊಳೆದ್ದು ನಾಲಿಗೆ ಶ್ರೀಪತಿಯನ್ನ ಬಾರದೆ ನಾಲಿಗೆ, ಪತಿತ ಪಾವನ ನಮ್ಮ ರತಿಪತಿ ಜನಕನ, ಪತಿತ ಪಾವನ ನಮ್ಮ ರತಿಪತಿ